ಸರ್, ತಾವು ಆಕ್ಚುಲಿ ನಾವು ಅದೇ ಜಲಾನಯನ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ತಾವು ಜಲಾನಯನ ಇಲಾಖೆ ಕಾರ್ಯಗಳ ಬಗ್ಗೆ ಕೇಳ್ತಾ ಇದ್ದೀರಿ, ಆದ್ರೂ ಒಂದು ಸಂಕ್ಷಿಪ್ತವಾಗಿ ಒಂದು ಮಾಹಿತಿಯನ್ನು ಹೇಳ್ತಿದ್ದೀನಿ. ಈಗ ನಾವು ಜಲಾನಯನ ಪ್ರದೇಶವನ್ನ ಫಸ್ಟ್ ವರ್ಗೀಕರಣ ಮಾಡ್ತೀವಿ. ಕಿರು ಜಲಾನಯನವಾರು, ಉಪ ಜಲಾನಯನವಾರು ಮತ್ತು ಜಲಾನಯನವಾರುಗಳು ಅಂತ ಹೇಳಿ. ಕಿರು ಜಲಾನಯನವಾರು ಅಂದ್ರೆ ಒಂದು ಪ್ರದೇಶದಲ್ಲಿ ಎಲ್ಲಿ ನಿಮಗೆ ದಿಬ್ಬದಿಂದ ನೀರು ಬೀಳ್ತದೆ ಅದನ್ನ ಕಣಿವೆಯವರೆಗೆ ಇರೋ ಪ್ರದೇಶವನ್ನ ನಾವು ಜಲಾನಯನ ಪ್ರದೇಶ ಅಂತ ಕರಿತೀವಿ. ಆ ಜಲಾನಯನ ಪ್ರದೇಶಗಳನ್ನ ಕಿರು ಜಲಾನಯನವಾರು, ಉಪ ಜಲಾನಯನವಾರು ಮತ್ತೆ ಜಲಾನಯನವಾರುಗಳು ಮತ್ತೆ ಕ್ಯಾಚ್ಮೆಂಟ್, ಸಬ್ ಕ್ಯಾಚ್ಮೆಂಟ್ ಅಂದ್ರೆ ನದಿ ನೀರಾವರ ಮಟ್ಟದವರೆಗೂ ಸಹ ಇವುಗಳನ್ನ ವರ್ಗೀಕರಣ ಮಾಡಿ ಅವುಗಳನ್ನ ಉಪಚಾರ ಮಾಡ್ತೀವಿ. ಉಪಚಾರ ಯಾವುದಕ್ಕೆ ಮಾಡ್ತಿದೀವಿ ಅಂದ್ರೆ ಭೂ ಸವಕಳಿ ಆಗಬಾರ್ದು ಮತ್ತು ನೀರು ಹರಿದ್ಕೊಂಡು ವ್ಯರ್ಥವಾಗಿ ಹೋಗಬಾರ್ದು. ಮಳೆಯಿಂದ ಬಂದಿರೋ ನೀರು, ನೈಸರ್ಗಿಕವಾಗಿ ಮಳೆಯಿಂದ ಬಂದಿರೋ ನೀರನ್ನ ರೈತರ ಹೊಲದಲ್ಲೇ ಆದಷ್ಟು ಸಂರಕ್ಷಣೆ ಮಾಡಿ ಅದನ್ನ ಸುರಕ್ಷಿತವಾಗಿ ಮುಂದೆ ಹಳ್ಳಕೊಳಗಳಿಗೆ ಬಿಟ್ಟು ಅಲ್ಲಿಂದ ಮುಂದೆ ಕೆರೆಗಳಿಗೆ ಸೇರಿಸಿದ್ರೆ ನಿಮ್ಮ ರೈತರ ಹೊಲಗಳಲ್ಲಿ ಮಣ್ಣಿನ ಸವಕಳಿಯನ್ನು ತಡೆಗಟ್ಟುವುದರ ಜೊತೆಗೆ ತೇವಾಂಶವನ್ನು ಹೆಚ್ಚಿನ ದಿನಗಳವರೆಗೆ ಕಾಯ್ದಿಟ್ಟುಕೊಳ್ಳೋಕ್ಕೋಸ್ಕರ ನಾವು ಜಲಾನಯನ ಅಭಿವೃದ್ಧಿ ಕಾರ್ಯಕ್ರಮಗಳಡಿಯಲ್ಲಿ ರೈತರಿಗೆ ನಾವು ಹೊಲಗಳಲ್ಲಿ ಬದುಗಳನ್ನು ಹಾಕೊಡೋದು ಮತ್ತೆ ಹಳ್ಳಕೊಳ್ಳಗಳಲ್ಲಿ ಚೆಕ್ ಡ್ಯಾಮು, ನಾಲಾಮಂಡು ಮತ್ತೆ ಗೋಕಟ್ಟೆಗಳನ್ನು ಕಟ್ಟಿಸಿಕೊಡೋದು ಮತ್ತೆ ಕೃಷಿ ಅರಣ್ಯಗಳನ್ನು, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯಲು ಪ್ರೋತ್ಸಾಹಿಸೋದು ಈ ಕಾರ್ಯಕ್ರಮಗಳನ್ನು ಕೈಗೊಳ್ತೀವಿ. ಈ ಕಾರ್ಯಕ್ರಮಗಳು ಕ್ಷೇತ್ರ ಪ್ರದೇಶ ಆಧಾರಿತ ಇರ್ತವೆ, ಅಂದ್ರೆ ಎಲ್ಲಾ ರೈತರಿಗೂ ಎಲ್ಲಾ ಕಡೆ ಕೊಡೋದಿಲ್ಲ. 5,000 ನಾನು ಹೇಳಿದೆ ನಿಮಗೆ ಮೊದಲು, ನಾವು ವರ್ಗೀಕರಣ ಮಾಡಿರ್ತೀವಿ. ಕಿರು ಜಲಾನಯನವಾರು ಒಂದು ಯೋಜನೆ ಇರುತ್ತೆ, ಆ ಯೋಜನೆಯಲ್ಲಿ ಅಡಿ ವ್ಯಾಪ್ತಿಯಲ್ಲಿ ಯಾರ್ಯಾರು ರೈತರು ಬರ್ತಾರೆ ಅವರಿಗೆ ಈ ಸವಲತ್ತುಗಳು ದೊರೀತಾ ಇರ್ತವೆ. ಇದು ಪ್ರಶ್ನೆ ಚಿಕ್ಕದಾದ್ರು ಉತ್ತರ ತುಂಬಾ ದೊಡ್ಡದ ಕೊಡಿ. ಥ್ಯಾಂಕ್ಸ್ ಮೇಡಮ್. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ ಕ್ಷೇತ್ರ ಮಟ್ಟದ. ಹಾ ಹೇಳಿ ಪ್ರಶ್ನೆಗಳಿ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ. ಹಲೋ, ನಾವು ಇಲ್ಲಿ ರಾಯಬಾಗದಿಂದ ಭೀಮರಾವ್ ಕೋಕಾಚೆ ಮಾತಾಡಿದ್ರಿ. ಕೇಳಿ ಭೀಮರಾವ್ ಅವರೇ, ರೆಡಿ ಸರ್, ದೂರ ಹೇಳಿ. ಮಣ್ಣಿನ ಮಾದರಿಯನ್ನು 8 ವರ್ಷಕ್ಕೊಮ್ಮೆ ಪರೀಕ್ಷೆ ಮಾಡ್ಬೇಕ್ರಿ. ಸಾಮಾನ್ಯವಾಗಿ ನಿಮ್ಗೆ ಮಣ್ಣಿನ ಫಲವತ್ತತೆ ಚೀಟಿ ಕೃಷಿ ಇಲಾಖೆಯಿಂದ ದೊರೆತಿರುತ್ತದೆ. ಸೊ ಆ ಫಲವತ್ತತೆ ಚೀಟಿಯಲ್ಲಿ ಲಘು ಪೋಷಕಾಂಶಗಳು ಮತ್ತೆ ಮುಖ್ಯ ಪೋಷಕಾಂಶಗಳು ಅಂತ ಏನ್ ಹೇಳ್ತೀವಿ, ಸಾರಜನಕ, ರಂಜಕ, ಪೊಟ್ಯಾಷ್ ಮತ್ತೆ ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿ ಇರ್ತದೆ. ಈ ಮಾಹಿತಿಯನ್ನ ಪ್ರತಿ 3 ವರ್ಷಕ್ಕೊಂದ್ಸರಿ ನಾವು ಮಾಡಿಸಬೇಕು ಅಂತ ಹೇಳ್ತೀವಿ. ನೀರಾವರಿ ಇತ್ತು ಅಂದ್ರೆ ಒಣ ಪ್ರದೇಶ ಆದ್ರೆ 5 ವರ್ಷಕ್ಕೊಂದ್ಸರಿ ತಾವು ಮಾಡಿಸಬಹುದು. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್, ಧನ್ಯವಾದಗಳು ಭೀಮರಾವ್ ಅವರೇ. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ಸರ್, ಎಪ್ಪ ಕಟ್ಟಿ ಗದಗದಿಂದ ಮಾತಾಡೋದು. ಕೇಳಿ ಕಟ್ಟಿ ಅವರೇ, ಗದಗದಿಂದ ಮಾತಾಡ್ತಾ ಇದ್ದೀರಿ, ಕೇಳಿ. ಟಾಪಿಕ್ ಏನ್ರಿ? ಟಾಪಿಕ್ ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ, ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದು ಅಂತ. ದಯವಿಟ್ಟು ತಾವು ಯಾವ ಜಿಲ್ಲೆ ಯಾವ ತಾಲೂಕಿನ ಫೋನ್ ಮಾಡಿದ್ರಿ? ಅವ ಪಾಪ ಸಾಲಿ ಕಲ್ತಲ್ರಿ, ಅವ ಗುಂಡಪ್ಪ ಅಂತೇಳಿ ಕಾತರಿಸಿ ಬಾಗಲಕೋಟೆ ಜಿಲ್ಲಾ ಬೀಳಗಿ ತಾಲೂಕು. ಅಲ್ಲ, ತಾವು ಬೀಳಗಿ ತಾಲೂಕಲ್ಲಿ ತಮ್ಮ ಹೊಲ ಇದೆ. ಹೌದು, ಅಲ್ಲಿ ಐತ್ರಿ. ಅವ ನಮ್ ಗೆಳೆಯ, ನಮ್ ಫ್ರೆಂಡ್ ರೀ. ಅವನದು ಪ್ರಶ್ನೆ ಕೇಳ್ತಾನ್ರಿ. ಈಗ ಸದ್ಯ ನಾವು ಹುನಗುಂದ ತಾಲೂಕಲ್ಲಿ ಈ ಕಾರ್ಯಕ್ರಮವನ್ನು ಕೈಗೊಳ್ತಾ ಇದೀವಿ. ಮುಂದಿನ ಯೋಜನೆಗಳಲ್ಲಿ ನಾವು ಕೈಗೊಂಡಾಗ ನಿಮ್ಮ ಬೀಳಗಿ ತಾಲೂಕನ್ನು ಸಹ ಪರಿಗಣನೆ ತಗೊಳ್ತೀವಿ, ಅವಾಗ ಈ ಮಾಹಿತಿ ತಮಗೆ ಲಭ್ಯ ಆಗ್ತದೆ. ಹೌದು ಹೌದು, ನಿಮ್ಮ ಹೊಲಗಳಲ್ಲೇ ಬಂದು ಮಾದರಿಗಳನ್ನ ಸಂಗ್ರಹಣೆ ಮಾಡ್ತಾರೆ, ನಿಮಗೂ ಮಾಹಿತಿ. ಇಲ್ಲ ಇಲ್ಲ, ಅರ್ಜಿಯನ್ನು ಸಲ್ಲಿಸಬೇಕಾಗಿಲ್ಲ. ತಾಲೂಕು ವ್ಯಾಪ್ತಿ ಯೋಜನೆ ವ್ಯಾಪ್ತಿಯಲ್ಲಿ ಆಯ್ಕೆ ಆದಾಗ ಈ ಕಾರ್ಯಕ್ರಮವನ್ನು ನಾವು ಇಲಾಖೆಯಿಂದ ಕೈಗೊಳ್ತೀವಿ. ಸದ್ಯ ಹೇಳ್ತಾರೆ, ಅವಾಗ ನಮ್ಮ ವಿಜ್ಞಾನಿಗಳು ಬಂದು ಅಲ್ಲಿ ರೈತರನ್ನ ಸ್ಥಳೀಯವಾಗಿ ಸಭೆಗಳನ್ನ ನಡೆಸ್ತಾರೆ, ರೈತರೊಂದಿಗೆ ಸಮಾಲೋಚನೆ ಸಹ ಮಾಡ್ತಾರೆ. ಸೊ ಆ ಕುರಿತು ಇಲ್ಲ ಇಲ್ಲ, ಎಲ್ಲಾ ಕ್ಷೇತ್ರದಲ್ಲೂ ಸಹ ಮಾಡ್ತೀವಿ, ನಿಮ್ಮ ತಾಲೂಕಿನಾದ್ಯಂತ ಮಾಡ್ತೀವಿ, ಇದು ಮಾಡ್ತೀವಿ. ಸದ್ಯ ಇವಾಗ ಯೋಜನೆ ಸ್ಯಾಂಕ್ಷನ್ ಆಗಿಲ್ಲ, ವೇಟ್ ಮಾಡಬೇಕು, ಅದು ಸ್ಯಾಂಕ್ಷನ್ ಆದಾಗ ಮಾಡ್ತಾರೆ. ಬಿಡೋದಿಲ್ಲ, ಯಾವ ವ್ಯಾಪ್ತಿ ಸೆಲೆಕ್ಟ್ ಆಗುತ್ತೆ ಯಾವುದೇ ರೈತರು ಬಿಡೋದಿಲ್ಲ. ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮ. ನಮಸ್ಕಾರ ಸರ್, ಧರ್ಮರಾಜ್ ಅವರಿಗೆ ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಸರ್, ಟೆಲ್ ಮಿ ಸರ್. ಎರಡು ಪ್ರಶ್ನೆ ಇದ್ವು ಸರ್. ಹೇಳಿ, ಸಾಯಿಲ್ ಇರೋಜನ ಪ್ರಿವೆನ್ಷನ್ ಹೆಂಗ್ ಮಾಡ್ಬೇಕು? ಸಾಯಿಲ್ ಇರೋಜನ ಇದು ಆಗ್ತಿರ್ತದಲ್ಲ ಸಾಯಿಲ್, ಒಂದು ಎರಡು ಸಾವಯವ ಕೃಷಿ ಅಲ್ಲಿ ಹಸಿರು ಗೊಬ್ಬರ ಉಪಯೋಗ ಮಾಡಿ ತೋಟಗಾರಿಕೆಗೆ ಅಪ್ಲೈ ಮಾಡಬಹುದೇನ್ರಿ? ತೋಟ ಬೆಳೆಯಲಿಕ್ಕೆ ಉಪಯೋಗ ಮಾಡಬಹುದು. ಎರಡು ಪ್ರಶ್ನೆ ಇದೆ. ಅದು ನಿಮ್ದು ಕೇಳ್ತಾ ಇರೋ ಪ್ರಶ್ನೆ ಎರಡು ಸರ್ ಸಮಂಜಸ, ಇವತ್ತಿನ ಕಾರ್ಯಕ್ರಮಕ್ಕಿಲ್ಲ, ಆದ್ರೂ ಮೇಡಮ್ ಅವರು ಸ್ವಲ್ಪ ಪ್ರಯತ್ನ ಮಾಡ್ತಾರೆ ನೋಡೋಣ. ಸರ್, ಸಾಯಿಲ್ ಎರೋಜನ್ ಹೆಂಗೆ ಪ್ರಿವೆಂಟ್ ಮಾಡೋದು ಅನ್ನೋದ್ರ ಬಗ್ಗೆ ಕುರಿತು ಒಂದು ಸ್ವಲ್ಪ ಮಾಹಿತಿಯನ್ನ ನಾನು ಹೇಳ್ತೀನಿ. ಈಗ ತಮ್ಮ ಹೊಲಗಳಲ್ಲಿ ಬದುಗಳನ್ನ ನಿರ್ಮಾಣ ಮಾಡೋದು, ಅಲ್ಲಿ ಅಲ್ಲಿ ಕೃಷಿ ಅರಣ್ಯ ಬೆಳೆಗಳನ್ನ ನೀವು ಹಾಕಿ ಪ್ರೋತ್ಸಾಹ ಮಾಡ್ಕೊ ಬೆಳಿಬೇಕು. ಯೂಸ್ವಲಿ ಏನ್ ಮಾಡ್ತೀವಿ, ರೈತರು ಯಾಂತ್ರೀಕರಣ ಮಾಡ್ತಾ ಇದ್ರೆ ಆಳುಗಳು ಸಿಗ್ತಾ ಇಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಆದಷ್ಟು ಬೆಳೆಗಳನ್ನ ಮಾತ್ರ ಬೆಳ್ಕೊಂತಾ ಇದ್ದೀರಾ. ಬೇರೆ ಬೇರೆ ರೀತಿ ವಿವಿಧ ಜಾತಿ ಗಿಡಗಳನ್ನ ಬೆಳ್ಕೊಳ್ತಾ ಇಲ್ಲ, ಅದೊಂದು ಮಾಡ್ಕೋಬೇಕು. ಅದರ ಜೊತೆಗೆ ಕೃಷಿ ಹೊಂಡ ನಿರ್ಮಾಣ ಮಾಡ್ಕೋಬೇಕು. ಈ ತರ ಏನಾದ್ರು ಮಾಹಿತಿ ನೀವು ಮಾಡ್ಕೊಂಡ್ರೆ ಎರೋಜನ್ ಪ್ರಿವೆಂಟ್ ಆಗುತ್ತೆ. ನೀವೇನ್ ಹೇಳ್ತಿದ್ದೀರಿ, ಮಣ್ಣಿನ ಸವಕಳಿ ತಡೆಗಟ್ಟಬಹುದು. ಈ ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ನನಗೆ ಇಲ್ಲ, ಅದನ್ನ ನೀವು ಮುಂದಿನ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿ ರಂಗ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ಇವತ್ತಿನ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೇಳಿ ಸರ್, ಹೆಸರಳ್ಳಿ ಎಲ್ಲಿಂದ? ನಮಸ್ಕಾರ ಸರ್. ಪ್ರಶ್ನೆ ಅಷ್ಟು ಸಂಕ್ಷಿಪ್ತವಾಗಿ ಕೇಳಿ ನೀವು. ನಮಸ್ಕಾರ ಸರ್. ನಮಸ್ಕಾರ ಅಲ್ಲ, ನೀವು ಪ್ರಶ್ನೆ ಸಂಕ್ಷಿಪ್ತವಾಗಿ ಕೇಳಿ. ಸ್ವಚ್ಛತೆಯಿಂದ ಮಾನಸಿಕ ಮಾಡೋ ನಮಸ್ಕಾರಗಳು ಗುರುಗಳೇ. ನೀವು ಪ್ರಶ್ನೆ ಕೇಳಿ ಬೇಗನೆ. ಸರ್, ಈಗ ಸಮೀಕ್ಷೆ ಮಾಡ್ತಿರಲಿಲ್ಲ, ಬೆಳೆ ಇದ್ದಾಗ ಮಾಡ್ತಿರ ಇಲ್ಲ ಬೇಸ್ಗೆಟ್ಟಲ್ಲಿ ಮಾಡ್ತಿರೋ ಅಂತ ನನ್ನ ಪ್ರಶ್ನೆ ಗುರುಗಳೇ. ಸರ್, ತಾವು ಯಾವ ತಾಲೂಕಿಂದ ಮಾತಾಡ್ತಿದ್ದೀರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಮೈಸೂರು ಜಿಲ್ಲೆ ಶ್ರೀನರಸೀಪುರ ತಾಲೂಕಿಂದ. ಸದ್ಯ ಮೈಸೂರು ಜಿಲ್ಲೆ ಟಿ ನರಸೀಪುರ ಕಾರ್ಯಕ್ರಮ ತಾಲೂಕಲ್ಲಿ ಈ ಕಾರ್ಯಕ್ರಮ ಇಲ್ಲ. ಸೊ ಆದ್ದರಿಂದ ಈ ಮುಂದೆ ಕಾರ್ಯಕ್ರಮ ಮಾಡಿದಾಗ ತಾಲೂಕಿನಾದ್ಯಂತ ಮಾಡ್ತಾರೆ, ತಮಗೆ ಮಾಹಿತಿಯನ್ನು ತಿಳಿಸಲಾಗುವುದು. ಸಂತೋಷ ಮೇಡಮ್. ಓಕೆ, ಕರೆ ಮಾಡಿದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಹಲೋ ಕೃಷಿ ರಂಗ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೆಸರೇಳಿ ಸರ್, ಎಲ್ಲಿಂದ? ವಿಜಯಪುರ ಜಿಲ್ಲೆ ತಿಕೋಟ ತಾಲೂಕು ಹುನ್ನಾಳ ಗ್ರಾಮದಿಂದ ಸಮಸ್ತ ಕರ್ನಾಟಕ ರಾಜ್ಯದ ಪರವಾಗಿ ವಿಜಯದಶಮಿ ಎಲ್ಲರ ಧನ್ಯವಾದ ಶುಭಾಶಯಗಳನ್ನು ತೋರಿಸ್ತೀನಿ. ನಿಮ್ ಹೆಸರು ಎಲ್ಲ ಬಿಟ್ರಿ, ನೀವು ನಿಮ್ ಹೆಸರು ಬಿಟ್ರಲ್ಲ. ನನ್ನ ಹೆಸರು ಕಲ್ಲಪ್ಪ ಬಸಪ್ಪ ಪವಾರ, ಗ್ರಾಮ ಹೊನ್ವಾಲ ತಾಲೂಕು ತಿಕೋಟ ಜಿಲ್ಲೆ ವಿಜಯಪುರ. ಆಯ್ತು ಆಯ್ತು, ಪ್ರಶ್ನೆ ಕೇಳಿ. ನೋಡ್ರಿ ನಮಸ್ಕಾರ. ಮತ್ತು ಈಗ ಮಣ್ಣು ಆರೋಗ್ಯ ಚೀಟಿ ನಮ್ಗೆ ಹೋಗಿ ಕೇಳ್ಬಹುದ್ರಿ, ಅಲ್ಲಿ ಕೃಷಿ ಇಲಾಖೆ ಕೇಳ್ಬಹುದು ಇದು ಕೇಳ್ಬಹುದ್ರಿ. ಅಲ್ಲ, ಈಗ ನಮ್ದು ಇದು ಕಾರ್ಯಕ್ರಮದ ವಿಷಯ, ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋದ್ರ ಕುರಿತು ಇರುತ್ತೆ. ನಿಮ್ಮ ಹೊಲದಾಗೆ ಸರ್ವೆ ಮಾಡಕ್ ಬರ್ತಾರ, ಒಂದು ಸಮೀಕ್ಷೆ ಮಾಡಕ್ ಬರ್ತಾರ, ಸರ್ಕಾರದ ಪರವಾಗಿ ಬರ್ತಾರೇನ್ರಿ? ತಿಕೋಟ ಗ್ರಾಮದಲ್ಲಿ ನಾನು ಹೇಳ್ತೀನಿ ಸರ್ ಅವ್ರಿಗೆ ಸ್ವಲ್ಪ. ನಮಸ್ಕಾರಗಳು. ಈಗ ತಿಕೋಟ ತಾವೇನೋ ಇದ್ದೀರಿ, ಹತ್ತಿರದಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರವನ್ನ ಸಂಪರ್ಕಿಸಿ ಅವರು ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ಒಂದು LRI ಸಮೀಕ್ಷೆ ಆಗಿದೆ ಅಲ್ಲಿ, ಸೊ ಅದಕ್ಕೆ ನೀವು ಮಾಹಿತಿಯನ್ನು ಪಡ್ಕೊಳ್ಬಹುದಾಗಿರ್ತದೆ. ಪಡ್ಕೊಬಹುದ್ರಿ? ಪಡ್ಕೋಬಹುದು. ಹತ್ತಿರದ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ತಾವು ಭೇಟಿ ಮಾಡಿ ಪಡ್ಕೋಬಹುದು. ನೀವು ಅಲ್ಲಿ ಹೋಗಿ ಇತರೆ ವಿವರಗಳನ್ನ ನೀಡಬೇಕು, ಯಾಕೆಂದ್ರೆ ರೈತರು ಇಲ್ಲಿ ಕಾಯ್ತಾ ಇರ್ತಾರಲ್ಲ ಮುಂದಿನವರು. ಸೊ ಹತ್ತಿರದ ರೈತ ಸಂಪರ್ಕ ಹೋಗಿ ನೀವು ಭೇಟಿ ಮಾಡಿ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿ ರಂಗ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಾಗೆ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡೋ ವಿಷಯ ಇರುತ್ತೆ. ಹೆಸರೇಳಿ ಸರ್ ಎಲ್ಲಿಂದ? ರೆಡಿ ಸೆಟ್ ದೂರ ಇಡಿ. ಹಲೋ ಕೃಷಿ ರಂಗ ನೇರ ಪ್ರಸಾರ. ಹೆಸರೇಳಿ ಸರ್ ಎಲ್ಲಿಂದ? ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಬಿ ಎಂ ವಿಶ್ವನಾಥನ್. ಓಕೆ, ಪ್ರಶ್ನೆ ಕೇಳಿ. ನಿಮ್ದು ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಇದು ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಸರ್, ನಮ್ ಪ್ರಶ್ನೆ ಏನಿದೆ ಸರ್, ಭೂಮಿಯ ಭೌತಿಕ ಮತ್ತು ಆರ್ಥಿಕ ತಿಳಿಸ್ಕೊಳ್ತೀರಾ? ಹೌದು, ನಿಮ್ ಭೂಮಿ ಹೊಲದಲ್ಲಿ ಏನೇನ್ ಮಣ್ಣು ಇರ್ತದೆ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ, ಹೇಳಿ ಮೇಡಮ್. ಈಗ ತಾವು ಹೇಳಿದ್ರಿ, ಒಳ್ಳೆ ಪ್ರಶ್ನೆ ಕೇಳಿದೀರಾ, ಭೌತಿಕ ಗುಣಲಕ್ಷಣಗಳನ್ನ ತಿಳಿಸ್ಕೊಡ್ತೀರಾ ಅಂತ. ಈ ಸರ್ವೆ ಮುಖಾಂತರ ನಾವು ಆಕ್ಚುಲಿ ಈ ಸರ್ವೆ ಎರಡು ವಿಭಾಗಗಳನ್ನು ಹೊಂದಿರ್ತದೆ. ಒಂದು, ನಾವು ಮಣ್ಣನ್ನ ಸರ್ವೆ ಮಾಡಿದಾಗ ಮಣ್ಣಿನ ಭೌತಿಕ ಗುಣಲಕ್ಷಣಗಳನ್ನ ಸಹ ಅಧ್ಯಯನ ಮಾಡ್ತೀವಿ. ಇನ್ನೊಂದು ರಾಸಾಯನಿಕ ಗುಣಧರ್ಮಗಳು ಅಂತ ಹೇಳ್ತೀವಿ. ಭೌತಿಕ ಗುಣಧರ್ಮಗಳಲ್ಲಿ ತಾವು ಹೇಳಿದ್ರಲ್ಲ, ಮಣ್ಣಿನ ಆಳ, ಕಣ ಗಾತ್ರ, ಅಂದ್ರೆ ಮಣ್ಣಲ್ಲಿ ಉಸುಕು ಮಣ್ಣ, ಮರಳು ಮಣ್ಣ, ಜೇಡಿಯುಕ್ತ ಮಣ್ಣ, ಇಲ್ಲಾಂದ್ರೆ ಅದರಲ್ಲಿರೋ ನಿಮ್ಗೆ ಬಸಿಯುವಿಕೆ ಅಂತ ಹೇಳ್ತೀರಾ, ಅಂದ್ರೆ ನಿಮ್ದು ಜಾಸ್ತಿ ನೀರು ಹಿಡಿದಿಟ್ಟುಕೊಳ್ಳೋ ಸಾಮರ್ಥ್ಯ ಇದೆ, ಇಲ್ಲ ನೀರು ಹರಿದು ಹೋಗ್ತದ. ಸೊ ಇವೆಲ್ಲ ಮಾಹಿತಿಗಳನ್ನ ಸಹ ನಾವು ಭೌತಿಕ ಗುಣಧರ್ಮಗಳು ಅಂತ ಕರಿತೀವಿ. ರಾಸಾಯನಿಕ ಗುಣಧರ್ಮಗಳು ಅಂತ ಬಂದಾಗ ಪೋಷಕಾಂಶಗಳ ಪಾತ್ರ ಬರ್ತದೆ. ಅಲ್ಲಿ ನಿಮಗೆ ಆರ್ಗ್ಯಾನಿಕ್ ಕಾರ್ಬನ್ ಅಂತ ಸಾವಯವ ಇಂಗಾಲ ಮತ್ತೆ ರಸಸಾರ ಮತ್ತೆ ಇವೆಲ್ಲ ಮಾಹಿತಿಗಳು ಸಹ ಅದರಲ್ಲಿ ಬರುತ್ತೆ. ಪ್ರಧಾನ ಪೋಷಕಾಂಶಗಳು ಮತ್ತೆ ಸೂಕ್ಷ್ಮ ಪೋಷಕಾಂಶಗಳ ಮಾಹಿತಿಯನ್ನು ನಾವು ರಾಸಾಯನಿಕ ಗುಣಧರ್ಮಗಳಂತ ವರ್ಗೀಕರಿಸ್ತೀವಿ. ಇವೆರಡು ಮಾಹಿತಿಗಳನ್ನು ಈ ಭೂಸಂಪನ್ಮೂಲ ಅಧ್ಯಯನದಲ್ಲಿ ನಾವು ಅಧ್ಯಯನ ಮಾಡಿ ಅದನ್ನ ರೈತರ ಹೊಲಗಳಿಗೆ ಅಂದ್ರೆ ಸರ್ವೆ ನಂಬರ್ ವಾರು ಹಿಸ್ಸಾ ನಂಬರ್ ವಾರು ರೈತರಿಗೆ ವಿತರಣೆ ಮಾಡ್ತಾ ಇದೀವಿ. ಸೊ ಇದು ನಮ್ಮ ಕಾರ್ಯಕ್ರಮ. ಬರುತ್ತೆ. ಈಗ ಸದ್ಯ ಪ್ರಸ್ತುತವಾಗಿ ನಾವು ರಾಜ್ಯದ 20 ಜಿಲ್ಲೆಗಳಲ್ಲಿ ಆಯ್ದ ತಾಲೂಕುಗಳಲ್ಲಿ ಮಾತ್ರ ಈ ಸಮೀಕ್ಷೆಯನ್ನು ಕೈಗೊಳ್ತಾ ಇದೀವಿ. ಈಗ ರೈತರಲ್ಲಿ ಇದ್ರ ಬಗ್ಗೆ ತುಂಬಾ ಇದನ್ನು ಪ್ರಚಾರನೂ ಸಹ ಅರಿವು ಸಹ ಮೂಡ್ತಾ ಇದೆ. ಮುಂದಿನ ದಿನಗಳಲ್ಲಿ ತಮ್ಮ ತಾಲೂಕುಗಳಲ್ಲಿಯೂ ಸಹ ಈ ಸಮೀಕ್ಷೆಯನ್ನು ಕೈಗೊಳ್ತೀವಿ. ಅವಾಗ ಎಲ್ಲಾ ಮಾಹಿತಿಯನ್ನು ಸಹ ನಾವು ನಿಮಗೆ ನೀಡ್ತೀವಿ. ದತ್ತಾಂಶ ಸಂಗ್ರಹ ಮಾಡಿ ಅವರು ಇಟ್ಕೊಂಡಿರ್ತಾರೆ. ಮುಂದಿನ ಕರೆಯನ್ನು ನೋಡೋಣ. ಹಲೋ ಹಲೋ, ಕೃಷಿ ರಂಗ ನೇರ ಪ್ರಸಾರ ಕಾರ್ಯಕ್ರಮ. ಹೆಸರು ಹೇಳಿ ಸರ್, ಎಲ್ಲಿಂದ? ನಮಸ್ತೆ ಸರ್, ಮಂಡ್ಯ ತಾಲೂಕು ಹುಬ್ಬಳ್ಳಿ ಹುಲಿಕೆರೆ ಕೊಪ್ಪಳಿಂದ ಚಂದ್ರು ಅಂತ. ಕೇಳಿ ಪ್ರಶ್ನೆ ಕೇಳಿ ಸರ್. ಈ ಮಣ್ಣು ತರಗ ಬಿಡ್ತೀವಲ್ಲ ಸರ್, ಅದ್ರಲ್ಲಿ ಈ ಗೊಬ್ಬರ ಧೂಳೆ ಅಂತ ಇರ್ತದಲ್ಲ ಸರ್, ಅದು ಕೂಳೆ ತಿಂತಾ ಇರ್ತವಲ್ಲ, ಏನ್ ಮಾಡುದು? ಅಲ್ಲ, ಇದು ನಿಮ್ ಹೊಲದ ನಿಮ್ ಹೊಲದಲ್ಲಿ ಯಾವ ತರ ಮಣ್ಣು ಇರ್ತದೆ ಅಂತ ಈಗ ಈ ಕಾರ್ಯಕ್ರಮದಲ್ಲಿ ನಮ್ಮ ತಜ್ಞರು ಹೇಳ್ಕೊಡ್ತಾರೆ. ನಿಮ್ ಹೊಲದಾಗೆ ನಿಮ್ ಹೊಲದಲ್ಲಿ ಯಾವ ತರ ಮಣ್ಣಿದೆ ಅನ್ನೋದು ನಮ್ ಹೊಲದ ಇವ್ರಿಗೆ ಗೊತ್ತಿರೋದಿಲ್ಲ. ಕಲ್ಲು ಮಿಶ್ರಿತ ಮೇಡಮ್, ಕೆಂಪು ಕಲ್ಲು ಮಿಶ್ರಿತ. ಆಯ್ತು, ನೀವು ಕೆಂಪು ಕಲ್ಲು ಮಿಶ್ರಿತ ಜಮೀನಿದೆ ಅಂತ ಹೇಳಿದೀರಾ. ಬಟ್ ತಾವು ಕೇಳ್ತಾ ಇರೋ ಪ್ರಶ್ನೆ ತರಕಲೆಯಲ್ಲಿ ಯಾವ್ದು ಕಪ್ಪು ಹುಳ ಇದೆ ಅಂತ. ಸೊ ಇದ್ರ ಬಗ್ಗೆ ಮಾಹಿತಿಯನ್ನ ನಮ್ಮ ಕೀಟಶಾಸ್ತ್ರಜ್ಞರು ಮತ್ತೆ ಮುಂದಿನ ದಿನಗಳಲ್ಲಿ ಇವರು ಸಂವಾದಗಳನ್ನ ಮಾಡಿದಾಗ ತಿಳಿಸಿಕೊಡ್ತಾರೆ. ಪ್ರಸ್ತುತ ನನಗೆ ಅದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಮುಂದಿನ ಕರೆ. ಹಲೋ ಹಲೋ, ಕೃಷಿರಂಗ. ಹಲೋ, ನಮಸ್ಕಾರ ಸರ್. ನಮಸ್ತೆ. ಕ್ಷೇತ್ರ ಮಟ್ಟದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಅಂದ್ರೆ ನಿಮ್ಮ ಹೊಲದಲ್ಲಿ ಭೂ ಸಂಪನ್ಮೂಲ ಸಮೀಕ್ಷೆ ಮಾಡಿಕೊಡೋದು ಕಾರ್ಯಕ್ರಮ. ಹೇಳಿ, ಹೆಸರೇಳಿ ಸರ್, ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕ ಬಂಕಲ್ಗದಿಂದ ಶಾಂತ್ ಕುಮಾರ್ ಅಂತ ಮಾತಾಡೋದು. ಆಯ್ತು ಶಾಂತ್ ಕುಮಾರ್ ಅವರೇ, ಕೇಳಿ. ಸರ್, ಅದೇ ಸಮೀಕ್ಷೆ ಯಾವ ರೀತಿ ಮಾಡ್ತಾರೆ ಸರ್, ಮತ್ತೆ ಅದಕ್ಕೆ ಯಾವ ರೀತಿ ದಾಖಲಾತಿಗಳು ಬೇಕಾಗ್ತದೆ ಸರ್? ಹೇಳ್ತಾರೆ. ಇದು ರೈತರು ಫಸ್ಟ್ ಆಫ್ ಆಲ್ ಯಾವುದೇ ರೀತಿಯಾದ ದಾಖಲಾತಿಗಳನ್ನ ಕೊಡುವ ಅವಶ್ಯಕತೆ ಇಲ್ಲ. ನಾವು ಒಂದು ಪ್ರದೇಶವನ್ನ ಆಯ್ಕೆ ಮಾಡಿದಾಗ ಆ ಪ್ರದೇಶದಲ್ಲಿ ಯಾವುದೇ ರೈತರ ಹೊಲಗಳನ್ನ ಸಹ ಬಿಡೋದಿಲ್ಲ. ಅದು ಓನ್ಲಿ ಕಾಯ್ದಿಟ್ಟ ಪ್ರದೇಶ, ಅರಣ್ಯ ಪ್ರದೇಶ ಅಥವಾ ಮೀಸಲು ಅರಣ್ಯ ಪ್ರದೇಶ ಇದ್ರೆ ಮಾತ್ರ ನಾವು ಅಲ್ಲಿ ಸಮೀಕ್ಷೆಯನ್ನ ಕೈಗೊಳ್ಳೋದಿಲ್ಲ. ಅದು ರೈತರ ಹೊಲ ಜಮೀನಾಗಿರಬಹುದು, ಇಲ್ಲ ನಿಮ್ಮ ಕಟ್ಟಡಗಳಾಗಿರಬಹುದು, ದಾರಿಗಳಾಗಿರಬಹುದು, ಎಲ್ಲಾ ಮಾಹಿತಿಯು ಸಹ ನಮಗೆ ಇಲ್ಲಿ ನಮ್ಮ ರಾಜ್ಯ ದೂರ ಸಂವೇದನೆ ಸಂಸ್ಥೆ ಏನಿದೆ ಕೆಸರಾಕಿಂದ ಮಾಹಿತಿ ಸಿಕ್ಕಿರುತ್ತೆ. ಇದು ಜಿಐಎಸ್ ಆಧಾರ, ನಿಮ್ ತಮಗೆಲ್ಲ ಗೊತ್ತಿದೆ. ಈಗ ಭೌಗೋಳಿಕ ಮಾಹಿತಿ ಅಂತ ಏನ್ ಹೇಳ್ತೀವಿ, ಈಗ ಜಿಪಿಎಸ್ ನಿಮ್ಮ ಮೊಬೈಲ್ಗಳಲ್ಲೆಲ್ಲ ಬರುತ್ತೆ, ಲ್ಯಾಂಜಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂತ ಹೇಳ್ತಿರ್ತೀರಿ. ಸೊ ಆ ಮಾಹಿತಿಯನ್ನ ಆಧರಿಸಿಕೊಂಡು ಸೆಟಲೈಟ್ ಇಮೇಜ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಕೃಷಿ ಇಲಾಖೆಯ ಕೃಷಿ ವಿಶ್ವವಿದ್ಯಾನಿಲಯಗಳು ಈ ಸಮೀಕ್ಷೆಯನ್ನು ಕೈಗೊಳ್ಳುತ್ತವೆ. ಸೊ ತಮ್ಮ ಯಾವುದೇ ರೀತಿಯಾದ ನೀವು ಅಪ್ಲಿಕೇಶನ್ ಕೊಡೋ ಅವಶ್ಯಕತೆ ಇಲ್ಲ, ಅರ್ಜಿ ಹಾಕುವ ಅವಶ್ಯಕತೆ ಇಲ್ಲ. ಯಾವುದೇ ರೀತಿಯಾದ ಮಾಹಿತಿಗಳನ್ನು ತಾವು ಪಡೆಯಬೇಕಾದ ಮಾಹಿತಿ ತಮ್ಮಲ್ಲಿ ಸರ್ವೆ ಮಾಡಿದ್ರೆ ಆ ಎಲ್ಲಾ ಕ್ಷೇತ್ರದಲ್ಲಿ ನಾವು ಸರ್ವೆಯನ್ನು ಮಾಡ್ತೀವಿ. ಯಾವ ರೈತರ ಭೂಮಿಯನ್ನು ಸಹ ಸರ್ವೆ ಇದರಲ್ಲಿ ಬಿಡೋದಿಲ್ಲ. ಅಂದ್ರೆ ಪ್ರತಿಯೊಂದು ರೈತರದು ಇದರಲ್ಲಿ ಸೇರಿರುತ್ತೆ, ಎಲ್ಲಾ ಕ್ಷೇತ್ರನೂ ಸೇರಿರುತ್ತೆ. ಒಂದು ಊರಲ್ಲಿ ನಂದು ಹೊಲಕ್ಕೆ ಯಾರು ಬಂದಿಲ್ಲ, ಸಮೀಕ್ಷೆ ಮಾಡಿಲ್ಲ ಅನ್ನಂಗ್ ಪ್ರಶ್ನೆ ಬರೋದಿಲ್ಲ. ಪ್ರತಿಯೊಬ್ಬರದನ್ನು ತಗೊಂಡು ಸರ್ಕಾರ ದತ್ತಾಂಶನ ಸಂಗ್ರಹ ಮಾಡಿ ಇಟ್ಕೊಂಡಿರ್ತಾರೆ. ತಾವು ಒಂದ್ ವೇಳೆ ನೀವು ಮರ್ತರು ದತ್ತಾಂಶ ಆ ಒಂದು ಸಂಪನ್ಮೂಲ ಇಲಾಖೆಯಲ್ಲಿ ತಮಗೆ ಸಿಗುತ್ತೆ. ಹೌದಲ್ಲ ಮೇಡಮ್? ಎಲ್ಲಾ ಡಿಜಿಟಲ್ ಆಗಿರುತ್ತೆ. ಇದು ಕಂಪ್ಯೂಟರ್ ಅಂದ್ರೆ ನಾವು ಇವಾಗ ಹೇಳ್ತಾ ಇದೀವಿ, ಎಲ್ಲಾನು ಡಿಜಿಟಲ್ ಆಗಿರಬೇಕು ಅಂತ. ಆ ಮಾಹಿತಿಯನ್ನ ಭೌತಿಕವಾಗಿ ಸಂಗ್ರಹಿಸಿ. ನಮಸ್ಕಾರ. ನಮಸ್ತೆ. ಮೈಸೂರು ಜಿಲ್ಲೆ ನನಗೂರು ತಾಲೂಕು ಕಸ್ಬಾ ಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಸುಬ್ಬಣ್ಣ ಅವರ ಕೇಳಿ ಪ್ರಶ್ನೆ. ನಮಸ್ಕಾರ ಮೇಡಮ್. ನಮಸ್ತೆ. ನಮ್ದು ಕೆಬ್ಬೆ, ಮಲಗೂರು ಕೆಬ್ಬೆ. ಪ್ರಶ್ನೆ ಕೇಳ್ಬಿಡಿ. ನಾವು ತೆಂಗು ಹಾಕಿದೀವಿ, ಇನ್ನೂ ಸ್ವಲ್ಪ ಹಾಕ್ಬೇಕು, ಅಡಕೆ ಹಾಕ್ಬೇಕು ಅಂತ ಮಾಡ್ತಿದ್ವಿ. ಮಣ್ಣು ಪರೀಕ್ಷೆಗೆ ಬರ್ತಾರ ಅಂದ್ರೂ ಬಂದಿಲ್ಲ, ಅದಕ್ಕೆ ನಿಮ್ಮನ್ನ ಕೇಳ.

ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಯಾದಗಿರಿ ಜಿಲ್ಲೆಗಳಲ್ಲಿ ಮಳೆಯಾಗುವ ಸಾಧ್ಯತೆಗಳು 85%. ಬೀದರ್ ಮತ್ತು ನೆರೆ ಜಯರಾಮಗಳಲ್ಲಿ 90%. ರಾಯಚೂರು ಮತ್ತು ನೆರೆ ಸೊಲ್ಲಾಪುರ ಜಿಲ್ಲೆಗಳಲ್ಲಿ 80%. ವಿಜಯಪುರ ಮತ್ತು ಕೊಪ್ಪಳ ಜಿಲ್ಲೆಗಳಲ್ಲಿ 75%. ಬಳ್ಳಾರಿ ಜಿಲ್ಲೆ ಒಳಗ 65% ಮತ್ತು ಬಾಗಲಕೋಟೆ ಜಿಲ್ಲೆ ಒಳಗ 70% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡಿದುಕೊಂಡು ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆ ನಿರೀಕ್ಷೆ ಮಾಡಬಹುದು. ಒಂದೆರಡು ಕಡೆ ಒಳ್ಳೆ ಮಳೆ ಕೂಡ ಆಗಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದ್ದೀರಿ. ಈಗ ಗಿರಿಜಾ ಕರ್ಪೂರ ಅವರಿಂದ ತತ್ವ ಪದಗಳು. ಎಡೆಯ ವೈಯುಣು ಬಾಡಿ ದೇವರಿ ಕಲಾವಿದರಿಂದ ಕೇಳಿ ಇನ್ನೊಂದು ತತ್ವ ಪದ. ಗುರು ಪ್ರತ್ಯಕ್ಷವಾ